ಜೊತೆಯಲ್ಲಿ ಅರುಣ್ ವಿಷ್ಣು ಭಟ್ ಇದ್ದಾರೆ. ಈ ಹಿಂದೆ ಇವರು ಮುಂಬೈಯಲ್ಲಿ ಭಟ್ಟರ್ ಕೆಲಸ ಮಾಡಲಿಕ್ಕೆ ಹೋದಂಥವರು. ಈಗ ಮತ್ತೆ ಮರಳಿ ಬಂದು ತರಕಾರಿಯನ್ನು ಬೆಳೀತಾ ಇದ್ದಾರೆ. ತರಕಾರಿ 5 ಗುಂಟೆದಲ್ಲಿ, ಅದು ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಯಾಕೆ ತಾವು ಭಟ್ಟರ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಅರುಣ್ ಭಟ್ ಅವರು. ನಮಸ್ಕಾರ. ಮುಂಬೈಯಲ್ಲಿ ತಾವು ಭಟ್ಟರ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರಿ, ಮತ್ತೆ ಬೇಡ ಅಂತೇಳಿ ಮನೆಗೆ ಬಂದ್ರಿ, ಏನ್ ಉದ್ದೇಶ? ಉದ್ದೇಶ ಅಂತ ಹೇಳಿದ್ರೆ ನಮ್ದು ಹಿರಿಯವ್ರದ್ದು ಸ್ವಲ್ಪ ಇಲ್ಲಿ ಜಾಗ ಇತ್ತು, ಆ ಕಾರಣದಿಂದ ನಾವು ಇಲ್ಲಿ ಬಂದು ನಮ್ದೇ ಒಂದು ನೆಲೆ ಕಂಡುಕೊಳ್ಬೇಕು ಹೇಳ್ಕೊಂಡು ಇಲ್ಲಿ ಬಂದಿದ್ದು. ಅದರಲ್ಲಿ ನಾನು ಕೃಷಿ ಇದು ಮಾಡ್ಕೊಂಡು ಇದ್ದೇನೆ. ಮುಂಬೈಯಲ್ಲಿ ನೆಲೆ ಸಿಗ್ಲಿಲ್ಲ ನಮ್ಮಲ್ಲಿ. ಮುಂಬೈಯಲ್ಲಿ ಅಂತ ಹೇಳಿದ್ರೆ ಕೊರೋನಾ ನಿಮಿತ್ತ ನಮ್ಗೆ ವಾಪಸ್ ಬರಬೇಕಾಯ್ತು. ಕೊರೋನಾ ಇದ್ದ ಕಾರಣ ನನಗೆ ಅಲ್ಲಿ ಉಳಿಲಿಕ್ಕಾಗಲಿಲ್ಲ, ಮತ್ತೆ ಅಲ್ಲಿ ಕೊರೋನಾದ ಪ್ರಭಾವ ಜಾಸ್ತಿ ಇತ್ತು. ಆವತ್ತಿನಲ್ಲಿ ಅವ್ರು ಹೇಳಿದ್ರು ನೀವು ಒಂದ್ಸಲ ಮನೆಗೆ ಒಂದೆರಡು ತಿಂಗಳು ಹೋಗ್ಬಾ, ಆಮೇಲೆ ಬೇಕಾದ್ರೆ ಬರಬಹುದು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಗಳು ಮತ್ತು ಮಗ ಹೇಳಿದ್ರು ಬೇಡ ಈಗ ತುರ್ತು ಹೋಗುದು, ನೀನು ಜನವರಿ ಆದ ನಂತರ ಹೋಗುವಂತೆ, ಹೊಸ ವರ್ಷ 21ರಲ್ಲಿ ಹೋಗುವಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಕೃಷಿ ಇಲ್ಲಿ ತೊಡ್ಕೊಂಡಿದ್ದೆ. 1.5 ವರ್ಷ ಆಯ್ತು. ಈಗ ಬಂದಿದ್ದು ಚಲೋ ಆಯ್ತಾ? ಬಂದದ್ ಒಳ್ಳೇದೇ ಆಯ್ತು, ಆರೋಗ್ಯ ದೃಷ್ಟಿಯಿಂದ ನನ್ಗೆ ಒಳ್ಳೇದೇ ಆಯ್ತು ಅಂತ ಹೇಳಿದ್ರೆ ನನಗೆ ಮೊದಲೇ ಇಲ್ಲಿ ಬಂದ ತಕ್ಷಣ ಏನು ಮಾಡ್ಲಿಕ್ಕೆ ಏನು ತಲೆಯಲ್ಲಿ ಹೋಗ್ಲಿಲ್ಲ. ಅದ್ರ ನಂತರ ನಾನು ಕೃಷಿಗೆ ಒಂದು ತೆಂಗಿನ ಸಸಿ 1.35 ಮತ್ತು ಇದು ಬಾಳೆ ಎಲ್ಲ ನೆಟ್ಕೊಂಡಿದ್ದೆ. ಕುಂಬಳಕಾಯಿ, ಬದನೆಕಾಯಿ, ತರಕಾರಿ ಎಲ್ಲ ನೆಟ್ಕೊಂಡಿದ್ದೆ. ಒಟ್ಟು ಎಷ್ಟು ಗುಂಟೆ ಇದೆ ನಿಮ್ದು? 5 ಗುಂಟೆ ಅಷ್ಟೇ. ಅಷ್ಟೇ 5 ಗುಂಟೆದೊಳಗೆ 30 ತೆಂಗಿನ ಗಿಡ ಹಾಕಿದ್ದೀನಿ. ಈ ಫಲ ಕೊಡ್ತಾ ಇದಾವ? ಫಲ ಕೊಡಲಿಲ್ಲ, ಒಂದು ಫಲ ಬರ್ತಾ ಇದೆ. ಸದ್ಯ ಹಾಕಿದ್ದು 2 ವರ್ಷದಲ್ಲಿ 3 ವರ್ಷದ ಹಾಕುತ್ತೆ. ತರಕಾರಿ? ತರಕಾರಿ ಮಾಡ್ತಾ ಇದ್ದೇನೆ. ಹೇಳಿ, ತರಕಾರಿ ಯಾವಾಗ ಹಾಕ್ತೀರಿ, ಹೇಗೆ ಹಾಕ್ತೀರಿ? ನಾವು ಡಿಸೆಂಬರ್ದಲ್ಲಿ ಹಾಕಿದ್ದು ಜನವರಿ, ಫೆಬ್ರವರಿ, ಮಾರ್ಚ್ ಈಗ ಬದನೆಗಳು ಫಲಕ್ಕೆ ಬಂದಿದ್ದೇವೆ. ಅಂದರೆ ಅದಕ್ಕೆ ಸರಿಯಾದ ಗೊಬ್ಬರ ಅದರಲ್ಲಿ ಹಾಕ್ಕೊಂಡು ಗಿಡ ನೆಟ್ಟಿದ್ದೇನೆ, ಅದು ಬರ್ತಾ ಇದೆ ಬದನೆಕಾಯಿ ಎಲ್ಲ. ಸರಿಯಾದ ಗೊಬ್ಬರ ಅಂದರೆ ಹೆಂಗೆ? ಸರಿಯಾದ ಅಂದರೆ ಅದು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದಾಗೆ ಮತ್ತು ಸ್ವಲ್ಪ ಯೂರಿಯಾ ಎಲ್ಲ ಹಾಕಿ ಇದು ಸುಫಲ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡ್ತೇವೆ ನಾವು. ಅಂದರೆ ಇಲ್ಲಿ ಮಣ್ಣಿನ ಉಷ್ಣತೆ ಜಾಸ್ತಿ, ಅದ ಕಾರಣ ಸ್ವಲ್ಪ ಫಲವತ್ತದೆ ಬರ್ತದೆ ಹೇಳ್ಕೊಂಡು ಹಾಕೋದು. ಉಷ್ಣತೆ ಜಾಸ್ತಿ ಇದ್ರೆ ರಾಸಾಯನಿಕ ಹಾಕಿದ್ರೆ ತೊಂದರೆ ಆಗಲ್ಲ? ರಾಸಾಯನಿಕ ತೊಂದರೆ ಏನೂ ಆಗೋಲ್ಲ, ಆದರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ನೀರು 3 ಸಲ ಕೊಡ್ತೇವೆ ನಾವು, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. 3 ಸಲ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಕೊಡಲೇಬೇಕಾಗ್ತದೆ. ಇಲ್ಲಿ ಕ್ಲೈಮೇಟ್ ಹೀಟ್ ಕ್ಲೈಮೇಟ್ ಜಾಸ್ತಿ ಇರೋದ್ರಿಂದ ಅದು ನೀರು ಕೊಡದೇ ಇದ್ರೆ ಬಾಡೋಗ್ಬಿಡ್ತದೆ ಗಿಡಗಳೆಲ್ಲ. ದಿನಕ್ಕೆ 1 ಸಲ ಕೊಡೋದು ಅಂತೇಳಿ ನೋಡಿದ್ದೀವಿ ನಾವು. ನಾವು 3 ಸಲ ಕೊಡ್ತೇವೆ, ಮಿಡಲ್ ಟೈಮು ಕೊಡ್ತೇವೆ. 3 ಸಲ ಕೊಡೋದ್ರಿಂದ ಇಲ್ಲಿ ಕರೆಂಟಿನ ಅಭಾವ ಜಾಸ್ತಿ ಇರೋದ್ರಿಂದ ಒಂದೊಂದ್ಸಲ 2 ಸಲನೂ ಆಗ್ತದೆ. ಒಳ್ಳೆ ಇಡೀ ದಿವಸ ಕರೆಂಟ್ ಇರೋದಿಲ್ಲ, ಆವಾಗ ಬೆಳಿಗ್ಗೆ ಬಿಟ್ಬಿಡ್ತೇವೆ ಒಂದೇ ಸಲ. ಹೀಗೆಲ್ಲ ಇರ್ತದೆ. ನೀರು ಹೋಗಿ ಅದು ಬುಡಕ ಹಾಕ್ಬಿಡುದ? ಹಾಂ, ಬುಡಕಾಕ್ಬಾರ್ದು. ಬುಡಕ ಎಲ್ಲ ಬೀರಬೇಕಾಗ್ತದೆ. ಹರಿಯಂಗ್ ಮಾಡಲ್ಲ ನೀರು? ಇಲ್ಲ ಇಲ್ಲ, ಹರಿಯಂಗ್ ಮಾಡೋದಿಲ್ಲ. ಮಣ್ಣಿಂಗ್ ನಿಲ್ಲುದಿಲ್ಲ, ಅದು ಹರಿಯಂಗ್ ಮಾಡಿದ್ರು ನಿಲ್ಲುದಿಲ್ಲ. ಅದು ಮಣ್ಣು ರೇತಿ ಇರೋದ್ರಿಂದ ಅದೆಲ್ಲ ಹಿಂಗೋಗ್ಬಿಡ್ತದೆ. ಹಾಗಾಗಿ ದಿನ ನೀರು ಹಾಕೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಹೌದು ಹೌದು. ಹೇಗೆ ಇದು ಮತ್ತೆ ಅದು ಎಷ್ಟೆಲ್ಲ ಫಲ ಕೊಡುತ್ತೆ ನಿಮ್ಗೆ ಈಗ? ಈಗಂತ ಹೇಳಿದ್ರೆ ಅದು ಸುಮಾರು ಒಂದು 30-40 ಗಿಡ ಇದೆ ನಮ್ಮದು. ಅದರೊಳಗೆ ನಮಗೆ ತಿನ್ನುವಷ್ಟು ಮತ್ತೆ ಸ್ವಲ್ಪ ಮಾರ್ಬೋದು ಅಷ್ಟೇ, ಜಾಸ್ತಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ತಿಂತೀರಿ ನೀವು? 40 ಗಿಡದಲ್ಲಿ ನಾವು ಅಷ್ಟು ತಿನ್ನೋದಿಲ್ಲ, ಸ್ವಲ್ಪ ಬೇಕಾದಷ್ಟು ಯೂಸ್ ಮಾಡ್ತೇವೆ, ಹಾಕಿದ್ ಕೊಡ್ತೇವೆ ಅಷ್ಟೆ. ಹೇಗೆ ಕೊಡೋದು? ಒಂದು ತಗೊಂಡು ಕೊಡು, ಮಾರಾಟಕ್ಕೆ ತಗೊಂಡು ಕೊಡು, ಹೋಲ್ಸೇಲ್ನಲ್ಲಿ ಕೊಡೋದು. ನಾವು ಕೂತ್ಕೊಳ್ಳೋದು, ಕೂತ್ಕೊಳ್ಳಿಕ್ಕೆ ಮಾಡಿದ್ರೆ ನಮಗೆ ಇಲ್ಲಿ ಕೆಲಸ ಜನ ಸಿಗೋದಿಲ್ಲ, ನಾವೇ ಮಾಡಬೇಕಾಗ್ತದೆ ಕೆಲಸ ಎಲ್ಲ. ಒಬ್ಬರೇ ಮಾಡಿದ್ದು ನಾವು. ಒಬ್ಬರೇ ಅಂದರೆ? ಒಬ್ಬರೇ ಅಂದರೆ ಎಲ್ಲ ಕೆಲಸ ನಾನು ಒಬ್ಬನೇ ಮಾಡ್ಕೊಂಡು ನೋಡ್ಕೊಳ್ಬೇಕಾಗ್ತದೆ. ಹುಡುಗ ಕಾಲೇಜಿಗೆ ಹೋಗ್ತಾನೆ, ಈ ಮಸೀಸ್ ಅಡುಗೆ ಇದರಲ್ಲಿ ಹೋಗ್ತಾರೆ, ದೇವಸ್ಥಾನದ ಕೆಲಸಕ್ಕೆ. ಬಾಕಿ ಎಲ್ಲ ಆಗುದಿಲ್ಲ, ಟೈಮ್ ಸಿಗುದಿಲ್ಲ ಅದರಲ್ಲಿ. ಹಾಗಾಗಿ ಮಾರಾಟ ಮಾಡಿದ್ರೆ ಈಗ ಬೇರೆ ರೈತರು ತಾವೇ ಸ್ವಂತ ಮಾರಾಟ ಮಾಡಿದಾಗ ನಮಗೂ 500 ರೂಪಾಯಿ ಸಿಗುವಲ್ಲಿ 1,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಮ್ಗೇನು ಕಡಿಮೆ ಇರುತ್ತೆ? ಒಂದು 2 ತಾಸಿನ ಮಾರಾಟ ಮಾಡಿ ಬರಬಹುದು. ಹೌದು, ನಾವು 2 ತಾಸಿನಲ್ಲಿ ಮಾರಾಟ ಮಾಡ್ತೇವೆ, 2 ತಾಸಿನಲ್ಲಿ ಹೋಗ್ಬಿಡ್ತೇವೆ ಅಷ್ಟೇ. ಅಂದ್ರೆ ಮಾರೋರು ಕೊಟ್ಟು ಬರ್ತೀರಿ? ಹೋಲ್ಸೇಲ್? ಹೌದು, ಹೋಲ್ಸೇಲ್ ಕೊಟ್ಟು ಬರ್ತೀವಿ. ನಿಮ್ಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಮಂಗಗಳು ಇಲ್ಲ, ಕಾಟ ಇರುತ್ತೆ ಜಾಸ್ತಿ. ಇಲ್ಲಿ ನೋಡ್ಕೊಳ್ಳೋ ಒಬ್ರು ಬೇಕಾಗ್ತದೆ. ಎಷ್ಟು ಆದಾಯ ಸಿಗುತ್ತೆ ಅಷ್ಟರಲ್ಲಿ? ನಮಗೊಂದು ಸಿಗ್ತದೆ, ಒಂದು 500-600 ರೂಪಾಯಿ ದಿವಸ ಸಿಗ್ತದೆ. 500-600 ರೂಪಾಯಿ ಒಂದು 2-3 ತಿಂಗಳು ಸಿಗುತ್ತೆ? ಸಿಗುತ್ತೆ ಡೈಲಿ. ಹೌದು ಹೌದು, ಸಿಗುತ್ತೆ. ಅದು ಅಲ್ಲದೆ ನಿಮ್ಮ ಆದಾಯದ ಮೂಲ ನಿಮ್ಮ ಮನೆಯವರು ದುಡಿಯೋದು? ಹೌದು, ದುಡಿಯೋದು. ಹುಡುಗಿ ಒಬ್ಬಳು ಕೆಲಸಕ್ಕಿದ್ದ ಹೊರಗೆ ಬೆಂಗಳೂರಲ್ಲಿ ಕೆಲಸಕ್ಕಿದ್ದಾಳೆ. ಏನು? ವಿಪುರದಲ್ಲಿ ಕೆಲಸ ಮಾಡ್ತಿದ್ದಾಳೆ. ವಿಪುರದಲ್ಲಿ? ವಿಪುರದಲ್ಲಿ. ಸಾಫ್ಟ್ವೇರ್ ಇಂಜಿನಿಯರ? ಅಲ್ಲ, ಎಂ ಟೆಕ್ ಆಗಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾಳೆ. ಹೌದಾ? ಅವ್ರು ಕಳಿಸ್ತಾರ ಅಥವಾ ಮದುವೆ ಆಗಿದೆ ಹಂಗಾಗಿ ಸುಖವಾಗಿದ್ರಿ? ಹೌದು, ಏನ್ ತೊಂದರೆ ಇಲ್ಲ, ಅಷ್ಟು ಮಟ್ಟಿಗೆ ಇದ್ದೇನೆ ಸಾಧಾರಣ. ಮಣ್ಣು ಒಂದ್ ಸ್ವಲ್ಪ ಬೇರೆ ತಂದು ಹಾಕೋದು ಅಂತವೆಲ್ಲ ಮಾಡಲ್ಲ? ಇಲ್ಲ, ಇಲ್ಲಿ ಬೇರೆ ಮಣ್ಣಾಗೆ ಜಾಸ್ತಿ ಮಾಡ್ಕೊಂಡ್ರೆ ಆಗುದಿಲ್ಲ, ಉಪ್ಪು ಅಂದ್ರೆ ಉಪ್ಪು ಆಗ್ತದೆ ಜಾಸ್ತಿ, ನೀರು ಡ್ರೈ ಒಳಗೆ ಡ್ರೈ ಆಗ್ತದೆ, ಆಗುದಿಲ್ಲ. ಮಾಡಬಾರ್ದು, ಯಾರು ಮಾಡಬಾರ್ದು, ಯಾರು ಮಾಡಬಾರ್ದು ಅಂತಿಲ್ಲ, ಕೆಳಗಿನ ಜಾಗ ಇದ್ದವ್ರು ಮಾಡಬಹುದು, ಮೇಲ್ಗಡೆ ಇದ್ದವ್ರಿಗೆ ನಾವು ಮೇಲ್ಗಡೆ ಜಾಗ ನಮ್ದು, ಇಲ್ಲಿ ಕೆಳಗಡೆ ಇರುತ್ತೆ ನೀರು, ಕೆಳಗೆ ಮೇಲೆ ಅಂತ ಇರ್ತದೆ, ಜಾಸ್ತಿ ಡೀಪು ಇರ್ತದೆ, ಸ್ವಲ್ಪ ಮೇಲೂ ಇರ್ತದೆ. ಅಷ್ಟು ತೆಂಗು ಹಾಕ್ಲಿಕ್ಕೆ ಕಾರಣ ಏನು? ಬಹಳ ಸಮೀಪ ಸಮೀಪ ಹಾಕಿರಿ? ಇಲ್ಲ, ಅದನ್ನ ಬೇರೆ ಮಾಡೋದುಂಟು ಸ್ವಲ್ಪ, ಅದ ಕಿತ್ತು ಬೇರೆ ಕಡೆ ನೆಡೋದುಂಟು, ಅಂದ್ರೆ ಸ್ವಲ್ಪ ಅದು ಜಾಗದಕ್ಕೆ ಕಂಜೆಸ್ಟ್ ಆಗಿದೆ ಅಷ್ಟೇ. ಈಗ ಒಂಥರ ಸಸಿ ಬೆಳೆಸ್ದಂಗೆ ಬೆಳೆಸ್ತಾ ಇದ್ದೀನಿ. ಹಾಂ, ಬೆಳೆಸಿದ್ದೇನೆ ತುರ್ತ. ಮಾರಾಟ ಮಾಡೋದು? ಇಲ್ಲ ಇಲ್ಲ, ಮಾರಾಟ ಮಾಡೋದಿಲ್ಲ, ಇದು ತೋಟನೇ ಮಾಡೋದು. ಈಗ ಭಟ್ರ ಕೆಲಸ ಮಾಡ್ತಿರಲ್ಲ, ಈಗ ಇಲ್ಲಿ ನಮ್ಮ ಊರಲ್ಲೇ ಇದ್ದುಕೊಂಡು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ? ಇಲ್ಲಂದ್ರೆ ಬಹಳ ಮಂದಿ ಇದ್ದಾರೆ ಮಾಡೋರು, ಅದೇ ವೃತ್ತಿಯಲ್ಲಿ ಬಹಳ ಅವ್ರ ಮೇಲೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ಇದರಲ್ಲಿ ಒಂದು ಮನೆಗೆ ಒಂದು 30 ಮಂದಿ 20 ಮಂದಿ ಅಂತ ಪುರೋಹಿತರು ಅಂತ ಇದ್ದು ಬಿಡ್ತಾರೆ, ಅವ್ರ ಮೇಲೆ ಅಟ್ಯಾಕ್ ನಾವು ಮಾಡಕ್ ಆಗುದಿಲ್ಲ, ಒಬ್ಬರ ಮೇಲೆ ಇನ್ನೊಬ್ರು ಇದು ಮಾಡ್ಲಿಕ್ಕಲ್ಲ, ರೇಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರ ಹೋಗಿ ನಾನು ಒಂದ್ ಸ್ವಲ್ಪ ಕೆಲಸ ಕೊಡ್ರಿ ಜೊತೆಗೆ ಬರ್ತೀನಿ, ಅದು ಮಾಡ್ತೇವೆ ನಾವು, ಅಸಿಸ್ಟೆಂಟ್ ಆಗಿ ಮಾಡ್ತೇವೆ ಕರೆದ್ರೆ. ನಾವಾಗಾದ್ರೂ ಓವರ್ಟೇಕ್ ಮಾಡೋದಿಲ್ಲ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಗುಂಪು ಇರುತ್ತಾ, ಅಸಿಸ್ಟೆಂಟ್ ಯಾರು, ಅಡಿಗೆ ಮಾಡೋರು ಯಾರು, ಅಡಿಗೆ ಭಟ್ರೆ ಯಾರು, ಅದರಲ್ಲಿ ನಿಮಗೆ ಭಟ್ರೆ ಕರೀತಾರೆ ಫೋನ್ ಮಾಡಿ, ನಾವು ಹೋಗ್ಬೋದು, ಅಸಿಸ್ಟೆಂಟ್ ಆಗಾದ್ರೆ ಹೋಗ್ಬಹುದು, ಮೇನ್ ಆಗಿ ಹೋಗ್ಬಹುದು, ಹೋಮಕ್ ಆದ್ರೆ ಮೇನ್ ಆಗಿ ಹೋಗ್ಬಹುದು, ಇಲ್ಲಾದ್ರೆ ಇದು ಮಾಡಬಹುದು, ಮೇನ್ ಎಲ್ಲ ಇದು ಮಾಡ್ಬೇಕಾಗ್ತದೆ, ಅಂದ್ರೆ ಮೇನ್ ಫುಲ್ ನಾವೇ ಮಾಡಬಹುದು, ಸ್ವಂತ ಪೂರ್ತಿ ಮ್ಯಾನೇಜ್ ಮಾಡಬಹುದು. ಅಷ್ಟಂದ್ರೆ ಅವರಿಗೆ ನಾವು ಜನ ತಗೊಳ್ಬೇಕಾಗ್ತದೆ, 4-5 ಮಂದಿ ಬೇರೆ ಬರ್ತಕ್ಕಂಥದ್ದು, ಆದ್ರೆ ಅವ್ರಿಗೆ ಜಾಸ್ತಿ ಅವ್ರಿಗೆ ಕೊಡ್ಬೇಕಾಗ್ತದೆ ನಾವು, ಅದು ಈ ಇದರಲ್ಲಿ ವರ್ಕೌಟ್ ಆಗೋದಿಲ್ಲ. ನಮ್ಗೆ 500 ಬರೋದಿಲ್ಲ, ಅದ್ರ ನಾವು ಅವರಿಗೆ 200-2000 ಒಂದ್ಸಲ ಹೆಂಗ್ ಕೊಡೋದು, ಅವ್ರು ಡಿಮಾಂಡ್ ಮಾಡ್ತಾರೆ ಇಂತಿಷ್ಟೇ ಕೊಡ್ಬೇಕು ಹೇಳಿ, ಅವಾಗ ನಮ್ಗೆ ಹೊಂದುದಿಲ್ಲ. ಮುಂಬೈಯಲ್ಲಿ ಇದ್ದಾಗ ಭಟ್ರ ಕೆಲಸ ಹೇಗೆ ಮಾಡ್ತಿದ್ರಿ, ಏನದು? ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ಕೊಂಡು ಪೂಜೆ ನಿರ್ಮಾಲ್ಯ ಅಂತ ಮಾಡ್ತಾರೆ, ಅದಂತ ಬೊಂಬೆಯಿಂದ ಗಾಡಿಗಳೆಲ್ಲ ಬಂದ್ರೆ ಪೂಜೆ ಉಂಟು ಇರ್ತದೆ, ಅದರ ನಂತರ 11:30 ಮಂಗಳಾರತಿ ಅಭಿಷೇಕ ಎಲ್ಲ ಮಾಡ್ಕೊಂಡು ಪೂಜೆ ಮಾಡುದು, ಅದರ ನಂತರ ಸಂಜೆ ಮತ್ತೆ ನೈಟ್ ರಾತ್ರಿ ಮಾಡುದು ಪೂಜೆ, ಇಷ್ಟೇ. ದಿನನಿತ್ಯದ ಕೆಲಸ? ಡೈಲಿ ನಿತ್ಯದ ಕೆಲಸ, ಡೈಲಿ ವರ್ಕರ್ಸ್. ನಾನೊಂದು 14 ವರ್ಷ ಮಾಡಿದ್ದೇನೆ. ಅಂದ್ರೆ ನಿಮಗೆ ದುಡ್ಡು ಕೊಟ್ಟು ಅವ್ರು ಕರೆಸ್ತಾರ, ಅವಾಗ ಮಾಡೋದಾ? ಹೇಗೆ ದುಡ್ಡು ಕೊಟ್ಟಲ್ಲ, ಅವ್ರು ಮೊದಲೇ ನಮ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಅಲ್ಲಿ ಹೋದ್ಮೇಲೆ ನಿತ್ಯದ ಕೆಲಸ ಹೇಳ್ತಾರೆ, ಅದರಿಂದ ಅವ್ರ ಡ್ಯೂಟಿ ನಾವು ಮಾಡುದು ಪೂಜೆ. ಅವ್ರದೇ ಟರ್ವ್ ಮಾಡ್ತಾರೆ ಇಂತಿಷ್ಟು ಹೇಳಿ. ನಾ ಭಟ್ರ ಕೆಲಸ ಅಂತ ಹೇಳಿದ್ರೆ ಅಡಿಗೆ ಮಾಡುದು, ದೇವ್ರ ಪೂಜೆ ಮಾತ್ರ, ಪೂಜೆ ಮಾತ್ರ, ಪೂಜೆ ಮಾತ್ರ, ಪೂಜೆ ಮಾಡೋದು ಅಂದ್ರೆ ದೇವಸ್ಥಾನದಲ್ಲಿ? ಹೌದು, ದೇವಸ್ಥಾನ. ಹೌದು, ಖಾಸಗಿ ದೇವಸ್ಥಾನ, ಅವ್ರದ್ದೇ ಖಾಸಗಿ ಇರ್ತದೆ. ಹಾ, ಸ್ವಂತ ದೇವಸ್ಥಾನ ಅವ್ರದ್ದಲ್ಲಿ, ಅವರಲ್ಲಿ ಕೆಲಸ ಮಾಡುದು. ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಮನೆಯಲ್ಲಿ ಇದ್ದಂತ ದೇವಸ್ಥಾನ ಒಂದೇ ಮನೆಯಲ್ಲಿ ಮಾಡೋದು ಅಥವಾ ಹಿಂಗೆ ಬೇರೆ ಬೇರೆ? ಇಲ್ಲ ಇಲ್ಲ, ಒಂದು ಒಂದರಲ್ಲಿ ಎಲ್ಲಿ ಹೋಗಬೇಕು, ಅವ್ರಿಗೆ ಎಲ್ಲ ಹೊರಟಿರುವುದಿಲ್ಲ, ಒಂದೇ ಕಡೆ. ಅವ್ರಿಗೆ ಟೈಮಿಂಗ್ ನಲ್ಲಿ 3 ಸಲ ಹೋಗುದು, 3 ಸಲ ಪೂಜೆ ಡ್ಯೂಟಿ ಮಾಡುದು, ಮತ್ತೆ ನಮ್ಮ ಕೆಲಸ ಮುಕ್ತಾಯ ಆದ್ಕೊಳ್ಳಿ, ನಾವು ನಮ್ಮ ಡ್ಯೂಟಿ ಬರುದು ಅಷ್ಟೇ. ದಿನ 3 ಸಲ ಪೂಜೆ ಮಾಡಬೇಕು, ಒಂದೊಂದು ತಾಸು ಹಿಡಿಯುತ್ತ? ಒಂದೊಂದು ತಾಸು ಅಷ್ಟೇ. ತ್ರಿಕಾಲ ಪೂಜೆ ಹೇಳ್ತಾರೆ, ಅದು ತ್ರಿಕಾಲ ಪೂಜೆ ಪ್ರತಿ ವರ್ಷ ವರ್ಷಾನುಗಟ್ಟಲೆ? ಹೌದು, ಪ್ರತಿದಿನ. ಹೌದು, ಡೈಲಿ ಒಂದು ದಿವಸ ತಪ್ಪಲಿಕ್ಕೆ ಆಗುದಿಲ್ಲ, ಮಾಡ್ಲೇಬೇಕು. ಹೌದಲ್ಲ, ಅಂತ ಮನೆಗಳು ಜಾಸ್ತಿ ಇದಾವ ಮುಂಬೈಯಲ್ಲಿ? ಮುಂಬೈಯಲ್ಲಿ ಸರ್ ಇದಾವೆ, ಅಲ್ಲಲ್ಲಿ ಅಂತ ಹೇಳಿದ್ರೆ ಒಂದು 30-40 ಇದಾವೆ, ಖಾಸಗಿ ಅದು, ಖಾಸಗಿ ಸಂಸ್ಥೆ. ಮತ್ತೆ ಈಗ ಬಿಟ್ಟು ಬಂದಿರಿ, ಮತ್ತೆ ಬರ್ರಿ ಅಂತ ಕರೆದಿದ್ದಾರೆ. ನಾ ಹೇಳಿದ್ರೆ ಸ್ವಲ್ಪ ಕೊರೋನಾ ನಿಮಿತ್ತ ಸ್ವಲ್ಪ ನಮ್ಗೆ ಹೆದರಿಕೆ ಆಗ್ತದೆ, ಮಗಳು ಬೈ ಹೋಗಿದ್ ಬೇಡ ಹೇಳಿದ್ರು ತುರ್ತ, ಅದಕ್ಕಾಗಿ ಹೋಗ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಹೋಗ್ತೇನೆ, ಹಾಗೇನಿಲ್ಲ, ಈ ಅವಕಾಶ ಸಿಕ್ಕಿದ್ರೆ. ಎಷ್ಟು ಕೊಡ್ತಿದ್ರು ನಿಮ್ಗೆ ಅವರು ಅಲ್ಲಿ? 15,000-20,000 ಬರ್ತಿದ್ದ ಆದಾಯ. ಇರ್ಲಿಕ್ಕೆ ರೂಮ್ ಅವ್ರಿಗೆ ಕೊಡ್ತಿದ್ರು, ರೂಮ್ ಎಲ್ಲ ವ್ಯವಸ್ಥೆ ಅವ್ರದ್ದೇ, ಫುಲ್ ಫೆಸಿಲಿಟಿ. ನೀವು ಕುಟುಂಬ ಸಮೇತ ಹೋಗಿದ್ದಲ್ಲ? ಇಲ್ಲ, ನಾವು ಇಬ್ರು ಮೊದಲೇ ಇಬ್ರು ಹೋಗಿದ್ರು, ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹುಡುಗಂದು ಕಾಲೇಜ್ ಮುರುಡೇಶ್ವರ, ಹುಡುಗಿ ಬೆಂಗಳೂರು, ಇದೀ ಪ್ರಾಬ್ಲಮ್ ಹಾಕೊಂಡು ನಾನು ಅಲ್ಲಿ ಒಬ್ಬನೇ ಉಳಿದೆ. ಅಲ್ಲಿ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ನಮಗೆ, 4 ಮಂದಿ ಕೊಟ್ಟಿದ್ರು. ಅಸಿಸ್ಟೆಂಟ್ಸು ಬೇಕು ನಿಮ್ಗೆ? ಹೌದು, 4 ಮಂದಿ ಕೊಡ್ತಿದ್ರು. ಯಾತಕ್ಕೆ? ಯಾತಕ್ಕಂದ್ರೆ ಅಲ್ಲಿ ಪೂಜಿಸುವ ಹೊತ್ತಿನಲ್ಲಿ ನಾವು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ನಿಯಮ ಇರ್ತದೆ, ಅದಕ್ಕೆ ನಿಯಮದ ಪ್ರಕಾರ ಹೊರಗೆ ಹೋಗಿ ನಮ್ಮ ಮೂರು ಮಂದಿ ಕೆಲಸಕ್ಕೆ ಬೇಕಾಗ್ತದೆ. ನಾವು ದೇವ್ರ ಪಾದ್ರೆ ತಿಕ್ಕೊಳ್ಳೋದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬೇರೆಯವರೇ ತಿಕ್ಕೊಳ್ಬೇಕು. ನಿಯಮ ಇರ್ತದೆ, ಪೂಜೆ ಕರೆಕ್ಟ್ ಟೈಮ್ನಲ್ಲಿ ಆಗಬೇಕು, ಅಂದ್ರೆ ಟೈಮಿಂಗ್ ಇರ್ತದೆ ಅದಕ್ಕೆ. ಸಿಕ್ಕಾಪಟ್ಟೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅಸಿಸ್ಟೆನ್ಸ್ಗೆ ಅವರೇ ದುಡ್ಡು ಕೊಡೋದು? ಅವರೇ ಕೊಡ್ತಾರೆ, ಕಂಪನಿಯಿಂದ ಬರ್ತಾರೆ. ಕಂಪನಿಯಿಂದ ದೇವಸ್ಥಾನ ಅದು, ಕಂಪನಿಯಲ್ಲಿ ಕಂಪನಿಯಿಂದ ದೇವಸ್ಥಾನ ಅದು. ಅವ್ರಿಗೂ ಕೂಡ ಅಲ್ಲೇ ಉಳ್ಕೊಳ್ಳಕ್ಕೆ ಅವಕಾಶ ಇತ್ತಾ? ಹೌದು, ಅವ್ರ ಮನೆ ಇದೆಯಲ್ಲ ಊರಿನವ್ರೆ, ಅವರು ಆ ಏರಿಯಾದವ್ರೆ, ಅವರು ಹತ್ತಿರದವ್ರೆ, ದಿನ ಆ ಟೈಮಿಗೆ ಬರ್ತಿದ್ರು ಅಲ್ಲ? ಹೌದೌದು, ಮಹಾರಾಷ್ಟ್ರನವರು, ಮಹಾರಾಷ್ಟ್ರ ಜನ. ಅಲ್ಲೇ ಅಲ್ಲೇ ಮನೆ, ಹತ್ತಿರ ಮನೆ, ದೇವಸ್ಥಾನ ಹತ್ತಿರದಲ್ಲೇ ಮನೆ. ಮಕ್ಕಳು ಓದಿದ್ರು ಚೆನ್ನಾಗ ಅಥವಾ ಈ ರೀತಿ ಬೆಟರ್ ಕೆಲಸ ಮಾಡ್ಕೊಂತೀವಿ? ನಮ್ಮ ಕೆಲಸ ನನಗೆ ಕಾಣೋದಕ್ಕೆ ರೈತರ ಕೆಲಸ, ಅದು ರೈತರಿಗೆ ಗೊತ್ತು. ಅದಕ್ಕಾಗಿ ನಾನು ಮಾಡೋದು ಸಾಕು, ಮಕ್ಕಳು ಒಳ್ಳೇದಾಗಬೇಕು ಹೇಳಿ. ಭಾಳ ಕಷ್ಟ ಇದೆ, ಕಷ್ಟ ಮಾಡಲಿಕ್ಕೆ ಈ ಜನರ ಹತ್ರ ಏನಂದ್ರೆ ಜನ ಸಿಗುವುದಿಲ್ಲ, ಇಲ್ಲಿ ಹಣ ಕೊಟ್ಟು ಜನ ಸಿಗೋದು ಕಷ್ಟ. ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಹೇಳಿದ್ದೇನೆ, ಆದಷ್ಟು ಇದು ಮಾಡಿ, ಅಂದರೆ ಕಲಿತ್ಕೊಂಡ್ರು ನೀವು ಒಳ್ಳೇದಾದ್ರೆ ಒಳ್ಳೆಯದು. ಹೀಗೆ ಸ್ವತಂತ್ರ ಅವರ ಹತ್ರ ನಿಲ್ಲಿಕ್ಕಾಗ್ತದೆ. ಇದಂತ ಹೇಳಿದ್ರೆ ಯಾವಾಗಲೂ ಪರತಂತ್ರನೇ ಇದು, ಇದು ಹೇಗೆ ಹೇಳ್ತೀರಿ? ಹೌದು, ನಮಗೂ ಪರತಂತ್ರ ಆಗ್ತದೆ ಹೇಳಿ. ಮಧ್ಯದಲ್ಲಿ ಬೆಳೆ ನಾಶ ಆಗ್ತದೆ, ಒಂದೊಂದು ಸಲ ಕೈ ಕೊಟ್ಬಿಡ್ತದೆ. ಆವಾಗ ಇದ್ರ ಮೇಲೆ ಡಿಪೆಂಡ್ ಹೆಂಗೆ ಹೇಳೋದು ನಾವು? ಇದೆಲ್ಲ ಸಮಸ್ಯೆ ಬರ್ತದೆ, ಕ್ಲೈಮೇಟ್ ಇದು ಕೊಡಿಸ್ಬಿಡ್ತದೆ. ಇದ್ದಾಗ ಮತ್ತೆ ರೈತರ ಕಷ್ಟ ನಿಮಗೆಲ್ಲ ಗೊತ್ತಲ್ಲ, ತಕ್ಕ ಮಟ್ಟಿಗೆ ಗೊತ್ತು ಸರ್. ನೀವು ಅನುಭವಿಸಿದ್ರಿ? ಹೌದು, ನಾವು ಅಂದ್ರೆ ಈಗ 65 ವರ್ಷ ಆಯ್ತು ನಂದು. ನಿಮಗೆ? ಹೌದು, ಇದರಲ್ಲೇ ಇದೆ ನಾನು. ಹಾಗಾಗಿ ನಮ್ಮ ಹಿರಿಯರು ಹಾಗೆ, ಹಿರಿಯರಾದರೂ ನಮ್ದು ವಂಶ ಅಂತಾರಲ್ಲ, ಪೀಡಿಯಿಂದ ಬಂದದ್ದು, ನಾವು ಹಾಗೆ ಮಾಡ್ಕೊಂಡೆ ಹೋಗ್ತಾ ಇದ್ದಾಗುತ್ತೆ. ಭೂಮಿಯನ್ನು ಉಳುಮೆ ಮಾಡಿಲ್ಲ? ಭೂಮಿ ಉಳುಮೆ ಮಾಡಿಲ್ಲ, ನೀವೇ ಮಾಡಿದ್ದು ಫಸ್ಟ್. ಹೌದು, ಹಾಗಾಗಿ ಕೃಷಿಗೆ ಬಂದಿದ್ದು ನೀವು ಒಳ್ಳೇದಾಯ್ತು, ಯಾಕಂದ್ರೆ ಇಲ್ಲಿ ಏನು ಕಷ್ಟ ಅದನ್ನು ಗೊತ್ತಾಯ್ತು. ಹೌದು ಅಲ್ಲ? ಹೌದು. ಮತ್ತೆ ಒಟ್ಟಾರೆ ಏನು ಹೇಳ್ತೀರಿ ಇವತ್ತಿನ ಕೃಷಿ ರೈತರು ನೋಡಿದಾಗ? ಅದೆಲ್ಲ ಅವ್ರಿಗೆ ಏನು ಹೇಳೋದು, ಕೃಷಿ ರೈತರು ನೋಡಿದಾಗ ಕಷ್ಟ ಇದೆ ಅಂತ ಕಾಣ್ತದೆ. ಶ್ರಮ ಪಡಬೇಕು, ಶ್ರಮ ಪಟ್ಟರೆ ಶ್ರಮ ತಕ್ಕ ಫಲ ಸಿಗ್ತದೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಚೆನ್ನಾಗಿ ಮಾಡ್ಕೊಂಡವರು ಇದ್ದಾರೆ? ಇದ್ದಾರೆ, ಅಲ್ಲೇ ಬೆಳೆ ಮಾಡ್ಕೊಂಡು ಇದ್ದಾರೆ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಮತ್ತು ತರಕಾರಿ ಬೇಸಾಯ ಕುರಿತು ಅರುಣ್ ವಿಷ್ಣು ಭಟ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ನಾಗಪ್ಪ ಗೌಡ ಮತ್ತು ಸಂಗಡಿಗರಿಂದ ಗುಮ್ಟೆ ಪಾಂಗ್. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ದೇವಸ್ಥಾನದ ಮುಂದೆ ಸುಗ್ಗಿಯಲ್ಲಿ ಆಡುವ ಹಾಡು. ತಂದನೋ ತಾನ ತಂದನ ತಂದೆ ನಾನನ್ನು, ತಂದನೋ ತಾನ ತಂದನ ನೀಡೋ ತಾನ. ದುಗಿಯೋ ಮರಣ ಸುತ್ತೆ ಮಾಲುಗಿಯೋ ದಾರಿಂದ ಸೂತೆ ಹಾರ ಗಿಡಿಯೋ ತಾನ. ದಾರಿಂದ ಸೂತೆ ಹಾರ ಗಿಳಿಯೋ ರಾಣದ ಗಿಳಿಯೋ ಪಾದರ ಸೂತೆ ಮಾರಾಜೆಯೋ ತಾರಾ. ಪರ ಸೂತೆ ಪರಾಜಯೋದ್ಯಾವರೆ ಅಂದಲ ಸೂತೆ ಪರಿಗೊಳೋತ್ತಾನ ಸೂತೆ ಹರಿ ಗೊಳೋದ್ಯಾವರೆ ತುಳಸಿಯು ತ್ಯಾಲ ಗುರು ಗಳೋತ್ತಾನ ತುಳಸಿಯು ತ್ಯಾಲ ಗುರು ಗಳೋದ್ಯಾವರೆ ಅಂದಲ ಸೂತೆ ಹರಿ ಗೊಳೋತ್ತಾನ ರಾಜಂಗಳದಲ್ಲೆ ತೊಳು ಚಮಯೂರ್ ಮನೆಯಲ್ಲೇ ಎಣ್ಣೆ ದಿಕ್ಷಂದೆ ಸನಿ ಬರುವೋತ್ತಾನ ಶನಿವರ ಇವರ ಮನೆ ಅಲ್ಲೇ ಐದರ ಸಿಗೊಂದೆ ಪುನವರ ಹೋತಾನ ಐದರ ಸಿಗೊಂದೆ ಪುನವರ ಇವರ ಮನೆ ಅಲ್ಲೇ ಹತ್ತರ ಸಿಗೊಂದೆ ರಾಜನ ಹೋತಾನ ಜೀಗೊಂದೇ ಬನವರ ಹೋತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಹೇಳುವ ಪದ ಒಲಿಯೇ ಇಲ್ಲದ ಮಠೆ ಎಷ್ಟು ಬರೆಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನೋ ಎಷ್ಟೇ ಬಾರಿಸಿದರೇನೋ ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಬರುಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೇ ಇದ್ದಟ್ಟ ಸಿರಿಯೇ ಬರುವಾದೇನೋ ಬರುವಾದೇನೋ ಜನರೇ ಮಕ್ಕಳಿಲ್ಲದ ಮನೆ ಎಷ್ಟೇ ಚಂದದಾರಿ